ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2025-26 ಸಾಲಿನ ಕೇಂದ್ರ ಸರ್ಕಾರದ ಮುಂಗಡ ಪತ್ರದಲ್ಲಿ ಕೃಷಿ ಮತ್ತು ನೀರಾವರಿಗೆ ಇರುವ ಅನುಕೂಲಗಳು ಕುರಿತು ಚಿತ್ರದುರ್ಗದ ನಿವೃತ್ತ ಪ್ರಾಂಶುಪಾಲರಾದ ಜೆ ಯಾದವರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಬಳಿಕ ರೈತರಿಗೆ ಸಲಹೆ, ಹವಾಮಾನ ವರದಿ ಹಾಗೂ ಮಾರುಕಟ್ಟೆ ಧಾರಣೆ ಮತ್ತು ಕೆಲವು ಜನಪದ ಗೀತೆಗಳನ್ನು ಕೇಳುವಿರಿ. ಇದೀಗ ಕೇಳಿ 2025-26 ಸಾಲಿನ ಕೇಂದ್ರ ಸರ್ಕಾರದ ಮುಂಗಡ ಪತ್ರದಲ್ಲಿ ಕೃಷಿ ಮತ್ತು ನೀರಾವರಿಗೆ ಇರುವ ಅನುಕೂಲಗಳು ಕುರಿತು ಚಿತ್ರದುರ್ಗದ ನಿವೃತ್ತ ಪ್ರಾಂಶುಪಾಲರಾದ ಜೆ ಯಾದವರೆಡ್ಡಿ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಕೇಂದ್ರ ಸರ್ಕಾರದ 2025-26 ಸಾಲಿನ ಮುಂಗಡ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗಾಗಲೇ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಮುಂಗಡ ಪತ್ರವನ್ನು ಮಂಡನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಈ ವರ್ಷದ ಬಜೆಟ್ನಲ್ಲಿ ಅಂದರೆ ಮುಂಗಡ ಪತ್ರದಲ್ಲಿ ಈ ಕೃಷಿ ಮತ್ತು ನೀರಾವರಿ ವಲಯಕ್ಕೆ ಏನೆಲ್ಲ ಒಂದು ಅನುಕೂಲಗಳು ಇದ್ದಾವೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಳನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗದ ನಿವೃತ್ತ ಪ್ರಾಂಶುಪಾಲರಾದಂತಹ ಜೆ ಯಾದವರೆಡ್ಡಿ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು 2025-26 ಸಾಲಿನ ಮುಂಗಡ ಪತ್ರದ ಬಗ್ಗೆ ಸಾಕಷ್ಟು ಈ ಒಂದು ನೀರಾವರಿ ಮತ್ತು ಕೃಷಿಗೆ ಇರುವಂತಹ ಅನುಕೂಲಗಳ ಬಗ್ಗೆ ಅವರಿಂದಲೇ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಸರ್ ಹೇಳಿ ಸರ್. ಈಗಾಗಲೇ ಕೇಂದ್ರ ಸರ್ಕಾರದ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ವರ್ಷದ ಒಂದು ಮುಂಗಡ ಪತ್ರವನ್ನ ಮಂಡಿಸಿದ್ದಾರೆ ಸರ್. ಇದರಲ್ಲಿ ಈ ಒಂದು ಕೃಷಿಗೆ ಇರುವಂತಹ ಅನುಕೂಲಗಳ ಬಗ್ಗೆ ಹೇಳಿ ಸರ್. ಈ ವರ್ಷ ಮಂಡಿಸಿರ್ತಕ್ಕಂತಹ ಮುಂಗಡ ಪತ್ರದಲ್ಲಿ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಭಾರತ ದೇಶ ಬಹಳ ಪ್ರಮುಖವಾದ ವೃತ್ತಿನೇ ಕೃಷಿ. ಇದಕ್ಕೆ ಎಷ್ಟು ಜೀವ ತುಂಬುತ್ತೀವೋ ಅಷ್ಟು ಈ ದೇಶದ ಆರ್ಥಿಕ ಸಂಪನ್ಮೂಲ ಜಾಸ್ತಿ ಆಗುತ್ತೆ. ಮೊದಲಿಂದಲೂ ಕೂಡ ಕೈಗಾರಿಕೆ ಮತ್ತು ಕೃಷಿ ಬಗ್ಗೆ ತುಂಬಾನೇ ಆದ್ಯತೆ ಕೊಡ್ತಾ ಬಂದಿದ್ದಾರೆ ಬಜೆಟ್ನಲ್ಲಿ. ಅದು ಪ್ರತಿ ಸರಿ ಕೂಡ ಅದೊಂದು ಸತ್ಸಂಪ್ರದಾಯ ಕೂಡ ಮತ್ತೆ ಅದು ಔಚಿತ್ಯಪೂರ್ಣ ಕೂಡ. ಈ ವರ್ಷದ ಕೃಷಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ಸಾಲಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. 3 ಲಕ್ಷ ಇದ್ದ ಸಾಲನ 5 ಲಕ್ಷ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾರು ಕಾರ್ಡ್ ಮಾಡಿಸಿರ್ತಾರೆ ಆ ಕಾರ್ಡ್ಗೆ ಸಂಬಂಧಪಟ್ಟಿರತಕ್ಕಂತ ಮಾತ್ರ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತ ಮಾತ್ರ ಇದಕ್ಕೆ ಅನ್ವಯಿಸುತ್ತೆ ಅಂತ. ಅದ್ರ ಜೊತೆಗೇನೆ ಕೃಷಿ ಕಾರ್ಮಿಕ ಸಂಖ್ಯೆ ತುಂಬಾ ದೊಡ್ಡದಿದೆ. ಕೃಷಿ ಕಾರ್ಮಿಕರು ಕೆಲಸ ಕೊಡೋದಕ್ಕೆ ನರೇಗಾ ಯೋಜನೆ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ಪ್ರತಿ ಸರಿ ನರೇಗಾ ಯೋಜನೆಗೆ ಎಷ್ಟು ಹಣ ಇಡ್ತಿದ್ರು, ಹೋದ ಸರಿಗಿಂತ ಈ ಸರಿ 5% ನರೇಗಾ ಯೋಜನೆ ಹಣ ಕಡಿಮೆ ಆಗಿದೆ. ಆಕ್ಚುಲಿ ಪ್ರತಿ ವರ್ಷ ಜಾಸ್ತಿ ಆಗಬೇಕಾಯಿತು, ನರೇಗಾ ಯೋಜನೆ ಹಣನ, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತ ನಿರುದ್ಯೋಗ ಯುವಕ ಯುವತಿಯರಿಗೆ ತಮ್ಮ ಜೀವನ ಉಪಾಯಕ್ಕಾಗಿ ಅತ್ಯುತ್ತಮವಾದ ಒಂದು ಯೋಜನೆ ಅಂದ್ರೆ ನರೇಗಾ ಯೋಜನೆ. ಅದಕ್ಕೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬಂದಿರತಕ್ಕಂಥ ಈ ಯೋಜನೆ ಈ ಕಾಲದಲ್ಲೂ ಕೂಡ ಅದು ಕಂಟಿನ್ಯೂ ಆಗಿ ಉಳ್ಕೊಂಡ್ ಬಂದಿದೆ. ಅದು ಸಾಮಾಜಿಕ ಭದ್ರತೆಗೆ ತುಂಬಾ ಒಳ್ಳೆಯ ಒಂದು ಯೋಜನೆ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಅದಕ್ಕೆ ಹಣವನ್ನು ಕೊಡಬೇಕಾಗಿತ್ತು. ನರೇಗಾ ಯೋಜನೆ ಅಂತಕ್ಕಂಥದ್ದು ನಮ್ಮ ಬದುಕನ್ನು ಮುನ್ನಡೆಸೋದಕ್ಕೆ ಮತ್ತು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಯುವಕ ಯುವತರಿಗೆ ಕೈ ಕೆಲಸ ಕೊಡೋದಕ್ಕೆ ಇತ್ತಿರ್ತಕ್ಕಂಥ ಒಂದು ಒಳ್ಳೆ ಅವಕಾಶಗಳು ಇದು ಕೊಟ್ಟಿದ್ದಾರೆ. ಈ ಸರಿ ಕೂಡ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇನ್ನೂ ಹೆಚ್ಚು ಹಣ ಕೊಟ್ಟಿದ್ರೆ ಚೆನ್ನಾಗಿತ್ತು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಉದ್ಯೋಗ ಬೇಡುವ ಕೈಗಳು ಜಾಸ್ತಿ ಆಗ್ತಿದ್ದಾವೆ, ಮತ್ತು ಸಂಪನ್ಮೂಲದ ಕೊರತೆ ಕೂಡ ತುಂಬಾ ಜಾಸ್ತಿ ಇದೆ ಹಳ್ಳಿಗಳಲ್ಲಿ. ಹಾಗಾಗಿ ಹಳ್ಳಿಗಳಲ್ಲಿ ಸಂಪನ್ಮೂಲವನ್ನು ಹೆಚ್ಚಿಸಬೇಕು ಅಂದ್ರೆ ಇದು ತುಂಬಾ ಅತ್ಯುತ್ತಮ ಯೋಜನೆ. ಈ ವಿಚಾರದಲ್ಲಿ ಇನ್ನೊಂದಷ್ಟು ಹೆಚ್ಚು ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಭಾವನೆ. ಆನಂತರ ಕೃಷಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಒಂದು ಬೆಂಬಲ ಬೆಲೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟ ನಡೆದಿದ್ದಾವೆ. ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯವರೆಗೂ ನಡೆದಿದೆ. ಅದು ತುಂಬಾ ಅಗತ್ಯವಾಗಿರ್ತಕ್ಕಂಥ ಒಂದು ಬೇಡಿಕೆ, ಅದು ನ್ಯಾಯಯುತವಾದ ಬೇಡಿಕೆ. ಅದು ನಾವು ಒಬ್ಬ ರೈತ ಕನಿಷ್ಠ ಪಕ್ಷ ಒಂದು ಬೆಳೆ ಬೆಳೆಯೋಕೆ ಎಷ್ಟು ಹಣ ಖರ್ಚು ಮಾಡ್ತಾನೆ, ಆ ಖರ್ಚು ಮಾಡ್ತಕ್ಕಂಥ ಹಣ ಮತ್ತು ತನ್ನ ರೈತನ ಶ್ರಮ ಎರಡು ಸೇರಿ ಒಂದೂವರೆ ಪಟ್ಟು ಹಣ ಕೊಡಬೇಕು ಅಂತ ಸ್ವಾಮಿನಾಥನ್ ಅಂತಕ್ಕಂಥ ಕೃಷಿ ತಜ್ಞರು ಅದಕ್ಕೆ ಸಂಬಂಧಪಟ್ಟಂತೆ ಶಿಫಾರಸು ಮಾಡಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಕೂಡ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿತ್ತು ಕೂಡ. ಮತ್ತೆ ಇವರು ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಸರಿ ಹೋರಾಟ ಮಾಡಿದ್ದಾಯ್ತು. ಆಮೇಲೆ ಈಗಿನ ಪ್ರಸ್ತುತ ಪ್ರಧಾನಮಂತ್ರಿಗಳು ಅದಕ್ಕೆ ಸ್ಪಂದಿಸಿದ್ರು. ಏನಂತಂದ್ರೆ ಲಿಖಿತವಾಗಿ ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ಯಾವುದೇ ಸಂದರ್ಭದಲ್ಲಿ ರೈತರಿಗೆ ಕೈ ಬಿಡೋದಿಲ್ಲ, ನಿಮಗೆ ಬೆಂಬಲ ಬೆಲೆಯನ್ನ ಕೊಡ್ತೀನಿ ಮತ್ತೆ ಕಾನೂನು ಖಾತ್ರಿಗೊಳಿಸ್ತೀನಿ ಅಂತ ಹೇಳಿದ್ರು. ದುರಂತ ಅಂದ್ರೆ ಕಾನೂನು ಖಾತ್ರಿಗೊಳಿಸಿಲ್ಲ, ಈ ಬಜೆಟ್ ಅಂದ್ರೂ ಕಾನೂನು ಖಾತ್ರಿಗೊಳಿಸಿಲ್ಲ. ಬೆಂಬಲ ಬೆಲೆ ಎಲ್ಲಿವರೆಗೂ ಕೊಡೋದಿಲ್ವೋ ಅಲ್ಲಿವರೆಗೂ ಯಾವುದೇ ರೈತರ ಆರ್ಥಿಕ ಸ್ಥಿತಿ ಚೈತನ್ಯದಾಯಕವಾಗಿ ಆಗೋದಿಲ್ಲ. ಯಾಕಂದ್ರೆ ನಾವು ಕೇಳ್ತಿರತಕ್ಕಂಥದ್ದಷ್ಟೇ, ತಾವು ಏನ್ ಖರ್ಚು ಮಾಡಿದೀವಿ ಅದಕ್ಕೆ ತನ್ನ ಶ್ರಮವನ್ನು ಬೆರೆಸಿ ಅಂದ್ರೆ ಸೇರಿಸಿ ನನಗೆ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆ ಕೊಡಿ ಅಂತ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳಿಗೂ ಒಂದು ನಿಶ್ಚಿತವಾದ ಬೆಲೆ ಇದೆ, ಎಕ್ಸೆಪ್ಟ್ ನಮ್ಮ ರೈತರ ಉತ್ಪನ್ನಗಳಿಗೆ ಬಿಟ್ಟು. ಆ ಕಾರಣಕ್ಕೋಸ್ಕರ ಯಾವ ದೇಶದಲ್ಲಿ ರೈತರಿಗೆ ಬೆಂಬಲ ಬೆಲೆಯನ್ನು ನ್ಯಾಯಯುತ ಕೊಟ್ಟಿದ್ದಾರೋ ಆ ದೇಶದಲ್ಲಿ ಜೀವನ ಮಟ್ಟ ಚೆನ್ನಾಗಿದೆ ರೈತರದೆಲ್ಲ. ನಮ್ಮ ದೇಶದಲ್ಲಿ ಇದುವರೆಗೂ ಕೂಡ ಇನ್ನು ಆ ಬೇಡಿಕೆ ಈಡೇರಿಲ್ಲ, ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಅಂದ್ಕೊಂಡಿದ್ವಿ. ಅದರ ಬಗ್ಗೆ ಕೂಡ ಎಲ್ಲೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ಆದರೆ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಅಷ್ಟೇ ಹೇಳಿದ್ರೆ ಹೊರತು ಕಾನೂನು ಖಾತ್ರಿಗೊಳಿಸ್ತು ಅಂತ ಹೇಳಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಬೆಂಬಲ ಬೆಲೆ ಹೇಳಿಕೆ ಅಷ್ಟೇ ಅಲ್ಲ, ಅದನ್ನ ಕಾನೂನುಬದ್ಧವಾಗಿ ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನ ಜಾರಿಗೆ ತರುವಂತಹದ್ದು ಒಂದು ಅವಶ್ಯಕತೆ ತುಂಬಾ ಇದೆ. ಇವತ್ತು ಇನ್ನು ಕಾಲ ಮಿಂಚಿಲ್ಲ, ಅವರು ನೆಕ್ಸ್ಟ್ ಪೂರಕ ಬಜೆಟ್ ನಲ್ಲಿ ಏನಾದ್ರು ಕೂಡ ರೈತರಿಗೆ ಅದನ್ನ ಖಂಡಿತ ಕೊಟ್ಟಿದ್ದೆ ಆದ್ರೆ 100% ರೈತರ ಪರ ಸರ್ಕಾರ ಅಂತ ನಾವು ಅಂತೂ ಭಾವಿಸ್ತೀವಿ. ಅಂದ್ರೆ ಈಗಾಗಲೇ ಸಾಕಷ್ಟು ಬೆಳೆಗಳಿಗೆ ಅಂದ್ರೆ ಈಗೆಲ್ಲ ಬೆಂಬಲ ಬೆಲೆ ಯೋಜನೆ ಘೋಷಣೆ ಮಾಡಿದೆ ಸರ್, ಆದ್ರೆ ಕೆಲವೇ ಬೆಳೆಗಳಿಗೆ ಮಾತ್ರ ಮಾಡಿದೆ. ಮತ್ತೆ ಅದಕ್ಕಿಂತ ಬೆಂಬಲ ಬೆಲೆ ಹೆಂಗ್ ಮಾಡಿದಾರೆ ಅಂದ್ರೆ ನಾವು ಎಕರೆಗೆ ಎಷ್ಟು ಬೆಳಿತೀವಿ ಅಷ್ಟು ಕೊಡ್ತಾ ಇಲ್ಲ ಅವರು. ನಮ್ಗೆ ಉದಾಹರಣೆಗೆ ಒಂದು 20 ಕ್ವಿಂಟಲ್ ಬೆಳೆದ್ರೆ 15 ಕ್ವಿಂಟಲ್ ಮಾತ್ರ ತಗೊಳ್ತಾರೆ, ಇನ್ನು 5 ಕ್ವಿಂಟಲ್ ನಾವು ಮಾರುಕಟ್ಟೆಯಲ್ಲಿ ಬೇರೆ ಮಾರ್ಕೆಟ್ ಮಾರಬೇಕು. ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ರೈತರಿಗೆ ಒಳ್ಳೆ ಮಾಡಬೇಕಂತ ಆಸೆ ಇದ್ರೆ ನಾವು ಎಷ್ಟು ಬೆಳೆ ಬೆಳಿತೀವಿ ಅದನ್ನ ಪೂರ್ತಿ ತಗೊಳ್ಳಿ, ನ್ಯಾಯಯುತವಾಗಿ ಬೆಲೆಗೆ ಅವರು ಮಾರಲಿ, ನಮ್ಮ ಯಾರೋ ಮಧ್ಯವರ್ತಿಗಳು ತಿನ್ನೋ ಬದಲಾಗಿ ಸರ್ಕಾರ ನೇರವಾಗಿ ಖರೀದಿ ಮಾಡಿ ಆನಂತರ ಅದನ್ನ ಜನಗಳಿಗೆ ವಿತರಣೆ ಮಾಡಲಿ. ಹಾಗಾಗಿ ರೈತರಿಗೂ ನ್ಯಾಯ ಸಿಗುತ್ತೆ ಮತ್ತೆ ಜನಗಳಿಗೂ ನ್ಯಾಯ ಸಿಗುತ್ತೆ, ಕಸ್ಟಮರ್ಸ್ ಕೂಡ. ದುರಂತ ಆದ್ರೆ ಎಲ್ಲ ಮಧ್ಯವರ್ತಿಗಳು ಪಾಲಾಗ್ತಾ ಇದೆ. ತಪ್ಪಸಕ್ಕಾದ್ರೂ ಕೂಡ ಸರ್ಕಾರ ಈ ಜವಾಬ್ದಾರಿ ವಹಿಸಿಕೊಂಡ್ರೆ ಚೆನ್ನಾಗಿತ್ತು. ಈಗ ರೈತನನ್ನ ದೇಶದ ಬೆನ್ನೆಲುಬು ಅಂತೇಳಿ ನಾವಾಗ್ಲೇ ಹಿಂದಿನಿಂದಲೂ ಹೇಳ್ಕೊಂತ ಬಂದಿದ್ದೀವಿ. ಅಂದ್ರೆ ಅಂತಹ ಒಬ್ಬ ರೈತ ಅಭಿವೃದ್ಧಿ ಆಗಬೇಕು, ದೇಶದ ಬೆನ್ನೆಲುಬಾಗಿ ಉಳಿಯಬೇಕು ಅಂತಂದ್ರೆ ಈಗ ರೈತ ಬೆಳೆದಂತ ಹಕ್ಕುಗಳಿಗೆ ಸರಿಯಾದ ಒಂದು ಬೆಂಬಲ ಯೋಜನೆ ಬರಬೇಕು ಅಂತ ಹೇಳ್ತೀರಾ? ಖಂಡಿತ ಖಂಡಿತ ಸರ್. ಯಾಕಂದ್ರೆ ಯಾರೇ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಹೋದ್ರೆ ಆ ವೃತ್ತಿಯಲ್ಲಿ ಬಹಳ ವರ್ಷ ಮುಂದುವರಿಕಾಗಲ್ಲ ಯಾರು. ಉದಾಹರಣೆಗೆ ನಾನು ಏನಾದ್ರು ಒಂದು ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಲಾಭ ಬಂದ್ರೆ ಮಾತ್ರ ಮಾಡ್ತೀನಿ, ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಕ್ಕಾಗೋದಿಲ್ಲ. ಹಾಗೆ ರೈತರು ಕೂಡ ತಾನು ಬೆಳೆದಂತ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಲಿ ಹೋದ್ರೆ ಅವನ ವೃತ್ತಿಯನ್ನು ತ್ಯಜಿಸಬೇಕಾಗುತ್ತೆ, ಅದು ಕೈಬಿಟ್ಟು ಹೋಗಬೇಕಾಗುತ್ತೆ. ಬರೀ ರೈತರಿಗೆ ಒಬ್ಬನಿಗೆ ಲಾಸ್ ಅಲ್ಲ, ಇಡೀ ದೇಶಕ್ಕೆ ದೊಡ್ಡ ನಷ್ಟ ಅದು. ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಅದಕ್ಕೆ ಬೆನ್ನು ತಿರುಗಿಸಿದ್ರೆ ಆ ವೃತ್ತಿಗೆ ಈ ದೇಶ ಉಪವಾಸ ಬಿಡಬೇಕಾಗುತ್ತೆ. ಅನ್ನ ಇಲ್ಲದಲ್ಲಿ ಈ ದೇಶದಲ್ಲಿ ಯಾರು ಕೂಡ ಬದುಕಕ್ಕಾಗಲ್ಲ. ಹಾಗಾಗಿ ಅದು ತುಂಬಾ ಪ್ರಮುಖವಾದ ವೃತ್ತಿ, ಅದು ಅದನ್ನ ಕಡೆಗಣ್ಣ ಮಾಡಬಾರದು, ಅತಿ ಹೆಚ್ಚು ಪ್ರಶಸ್ತಿ ಕೊಡಬೇಕಾಗಿತ್ತು. ಆಕ್ಚುಲಿ ಇಲ್ಲಿವರೆಗೂ ರೈತನ ಕಾಯಿಸಬಾರ್ದಾಗಿತ್ತು, ಈಗಲೂ ಕೂಡ ಕಾಲ ಮಿಂಚಿನ ಕಾಯಿಸಬಾರ್ದು ಕೂಡ. ಸ್ವಾಮಿನಾಥನ್ ವರದಿಯನ್ನ ಸಂಪೂರ್ಣ ಸ್ಥಿತಿಯಲ್ಲಿ ಜಾರಿಗೆ ತಂದ್ರೆ ಕೊನೆ ಪಕ್ಷ ಒಂದಷ್ಟು ನ್ಯಾಯ ಸಿಗುತ್ತೆ ಅವರಿಗೆ. ಹಂಗಾಗಿ ಬೆಂಬಲ ಬೆಲೆ ಅಂತೂ ಅತ್ಯಂತ ನ್ಯಾಯಯುತವಾದ ಬೇಡಿಕೆ, ಅದು ಅದನ್ನ ಯಾರೂ ನಿರಾಕರಣೆ ಮಾಡೋಕ್ಕಾಗಲ್ಲ. ಈಗ ಬೆಂಬಲ ಬೆಲೆ ಯೋಜನೆ ಜೊತೆಗೆ ಈಗ ಕೃಷಿಗೆ ಅಂತಂತಂದ್ರೆ ಇವತ್ತು ಬೀಜ ಗೊಬ್ಬರಗಳ ಒಂದು ಬಹಳ ಮುಖ್ಯ, ಬಹಳಷ್ಟು ಮುಖ್ಯ ಆಗುತ್ತಲ್ವ? ಈಗ ಅತ್ಯುತ್ತಮವಾದ ಬೀಜ ಕೊಟ್ರೆ ನಾವು ಒಳ್ಳೆ ಬೆಳೆ ಬೆಳೆಯಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಈ ವರ್ಷದ ಬಜೆಟ್ನಲ್ಲಿ ಯಾವ ರೀತಿ ಅನುಕೂಲ ಆಗಿದೆ? ಸಬ್ಸಿಡಿ ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೊಟ್ಟಾಗ ಈ ವರ್ಷನೂ ಕೂಡ ಬೆತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೇರ ಕೊಂಡ್ಕೊಂಡು ಅದಕ್ಕೆ ಸರ್ ಎರಡು ಹೆಕ್ಟೇರ್ಗಿಂತ ಕಡಿಮೆ ಇರತಕ್ಕಂಥ ಯಾರು ರೈತರು ಇದ್ದಾರೆ, ಚಿಕ್ಕ ಚಿಕ್ಕ ರೈತರು, ಅವ್ರಿಗೆಲ್ಲ ಸಬ್ಸಿಡಿ ಕೊಡ್ತು ಅಂತ ಹೇಳಿದ್ದಾರೆ. ಅದು ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡಬೇಕು. ಕೊನೆ ಪಕ್ಷ 5 ಹೆಕ್ಟೇರು ಇರ್ತಕ್ಕಂಥ ಭೂಮಿ ಇರ್ತಕ್ಕಂಥ ರೈತರಿಗೂ ಕೊಡಬೇಕು ಅದನ್ನ. ಯಾಕಂದ್ರೆ 2 ಹೆಕ್ಟೇರ್ ಅಂದರೆ 5 ಎಕರೆ ಮಾತ್ರ ಆಗುತ್ತೆ. 10 ಎಕರೆ ಇರ್ತಕ್ಕಂಥ ರೈತರಿಗೂ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಬಹಳ ಜನ ಇರೋರು ನಮ್ಮ ದೇಶದಲ್ಲಿ ರೈತರು 10 ಎಕರೆ 8 ಎಕರೆ ಬಹಳ ಜನಕ್ಕಿದೆ. ಅವರೆಲ್ಲರೂ ಕೂಡ ಇವತ್ತು ಸಬ್ಸಿಡಿ ಬೆಲೆಯಲ್ಲಿ ಬೀಜ ಸಿಗ್ತಾ ಇಲ್ಲ. ಮತ್ತೆ ಔಷಧ ಕೂಡ ಅಷ್ಟೇ, ಕ್ರಿಮಿನಾಶಕ ಸಾಕಷ್ಟು ಸಿಕ್ಕಾಬಿಟ್ಟೆ ದುಬಾರಿ ಇದೆ. ಅದನ್ನು ಕೊಂಡ್ಕೊಂಡು ಒಂದೊಂದು ಬೆಳೆಗೆ ಕನಿಷ್ಠ ಪಕ್ಷ 4 ಸರಿ 5 ಸರಿ ಸಿಂಪಡಿಸುವಂತ ಕೆಲವು ಬೆಳೆಗಳಿದ್ದಾವೆ ಅವ್ರಿಗೆ. ಅದರಿಂದ ಈಗ ಇರ್ತಕ್ಕಂಥ ಬೆಲೆ ಏನಿದೆ ಅದು ವಿಪರೀತ ಜಾಸ್ತಿ ಇದೆ. ಅದನ್ನು ಕೂಡ ಕಡಿಮೆ ಮಾಡಬೇಕು, ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಗೊಬ್ಬರ ಕೂಡ ಅಷ್ಟೇ, ಗೊಬ್ಬರಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಸಬ್ಸಿಡಿ ಕೊಡ್ತಾರೋ ಅಷ್ಟು ಒಳ್ಳೇದು ರೈತರಿಗೆ. ಆದರೆ ಸಬ್ಸಿಡಿ ಹೋಸರಿಗಿಂತ ಕಡಿಮೆ ಆಗಿದೆ ಸರಿ. ರೈತರು ಕೊಡುವಂಥ ಸಬ್ಸಿಡಿಗಳು ಯಾವೂ ಕಡಿಮೆ ಮಾಡಬಾರ್ದು. ಬೇರೆ ಬೇರೆ ದೇಶದಲ್ಲಿ ಸಬ್ಸಿಡಿ ಕೊಟ್ಟಿದ್ದಕ್ಕೆ ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ ಅಗ್ರಿಕಲ್ಚರ್ ಸೆಕ್ಟರ್. ಉದಾಹರಣೆಗೆ ಅಮೆರಿಕ ಆಗಿರ್ಬೋದು, ಇಲ್ಲ ರಷ್ಯಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ತುಂಬ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಸರ್ಕಾರ. ಅವರಿಗೆ ಬೆಂಬಲ ಬೆಲೆ ಕೊಡುತ್ತೆ, ಸಬ್ಸಿಡಿ ಕೊಡುತ್ತೆ, ಮ್ಯಾಕ್ಸಿಮಮ್ ಆಗಿ ಮಾರ್ಕೆಟಿಂಗ್ ಕೊಡುತ್ತೆ, ವಿತರಣೆ ವ್ಯವಸ್ಥೆಯಲ್ಲಿ ಸಹಾಯ ಮಾಡುತ್ತೆ. ಇದೆಲ್ಲ ಸಂದರ್ಭ ಸಹಾಯ ಮಾಡಿದ್ರಿಂದ ಇವತ್ತು ಅಲ್ಲಿರ್ತಕ್ಕಂಥ ರೈತರು ಯಾವುದೇ ಇಂಡಸ್ಟ್ರಿಯಲಿಸ್ಟ್ಗಿಂತ ಚೆನ್ನಾಗಿದ್ದಾರೆ. ಯಾರು ಉದ್ಯಮಪತಿಗಳು ಏನಂತ ಕರಿತೀವಿ ನಾವು, ಅಷ್ಟೇ ಚೆನ್ನಾಗಿ ರೈತರು ಇದ್ದಾರೆ. ಆ ಸ್ಥಿತಿ ನಮ್ಮ ದೇಶಕ್ಕೆ ಬರಬೇಕು ಅಂದರೆ ಇದನ್ನು ಕೈಗಾರಿಕೆ ಅಂತ ಪರಿಗಣಿಸ್ಬೇಕು. ಅಲ್ಲಿ ಏನು ಲೆಕ್ಕಾಚಾರ ಆಗ್ತಾರೆ ಆ ರೀತಿ ಇಲ್ಲೂ ಲೆಕ್ಕಾಚಾರ ಹಾಕಿ ರೈತರಿಗೆ ಎಲ್ಲೂ ನಷ್ಟ ಆಗದೆ ನೋಡ್ಕೋಬೇಕು. ಆದರೆ ಅದು ನಮ್ಮ ಆಶಯ, ಅದು ಈ ವರ್ಷ ಸ್ವಲ್ಪ ಮಟ್ಟಿಗೆ ಇಳಿಯರಿದೆ ಅಷ್ಟೇ, ಇನ್ನೂ ಮಾಡಬೇಕಾದ ಕೆಲಸ ತುಂಬ ಇದೆ. ಈಗ ಕೇಂದ್ರ ಸರ್ಕಾರ ಸಾವಯವ ಕೃಷಿಗೆ ಹೆಚ್ಚೆಚ್ಚು ಒತ್ತನ್ನು ಕೊಡ್ತಾ ಬಂದಿದೆ, ಇದರ ಬಗ್ಗೆ ಹೇಳಿ ಸರ್. ಸಾವಯವ ಕೃಷಿ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಧಾನ್ಯಗಳು ಬೇಕಂದ್ರೆ ಸಾವಯವ ಧಾನ್ಯಗಳನ್ನು ಬಳಸಬೇಕು ಅಂತ ಅದು ಎಲ್ಲರೂ ಇಷ್ಟಪಡ್ತಾರೆ. ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಸ್ಟೇಟ್ ಲೆವೆಲ್ ಆಗಲಿ ಸೆಂಟ್ರಲ್ ಲೆವೆಲ್ ಆಗಲಿ ಒಂದು ದೊಡ್ಡ ಮಟ್ಟದಲ್ಲಿ ಅದಕ್ಕೊಂದು ಅಭಿಯಾನ ಟೈಪು ಸಾವಯವ ಕೃಷಿ ಮಾಡಿದ್ರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ, ಇನ್ನೊಂದೆಷ್ಟು ಸಬ್ಸಿಡಿ ಕೊಡ್ತೀವಿ, ಹೊರಗಡೆ ಮಾರ್ಕೆಟಿಂಗ್ ಕೊಡ್ತೀವಿ. ಮತ್ತು ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಸಿಸ್ಟಮ್ ಇದೆ, ಅದು ತುಂಬ ಕಷ್ಟ ಕ್ಲೀನ್ ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಕೆಲವು ವಿಶೇಷವಾಗಿರ್ತಕ್ಕಂಥ ಒಕ್ಕಣೆ ಯಂತ್ರವನ್ನು ಕೊಡ್ತೀವಿ ಅಂತ ಏನಾದರೂ ಸರ್ಕಾರ ಬೆನ್ನೆಲುಬು ನಿಂತ್ಕೊಂಡ್ರೆ ಖಂಡಿತ ನಮ್ಮ ದೇಶದಲ್ಲಿ ಸಾವಯವ ಕೃಷಿಗೆ ಒಳ್ಳೆ ಭವಿಷ್ಯ ಇದೆ. ಅದೇ ಬೇಕಾಗಿರೋದು, ಇಡೀ ಭಾರತ ದೇಶದ ಆರೋಗ್ಯ ಅದ್ರ ಕೈಯಲ್ಲಿದೆ. ಈಗ ಸಾವಯವ ಬಿಟ್ಟು ಬೇರೆ ಬೇರೆ ಧಾನ್ಯಗಳಿಗೆ ತಿಕ್ಕಾಬಿಟ್ಟು ಗೊಬ್ಬರ ಹಾಕ್ತೀವಿ ನಾವು, ರಾಸಾಯನಿಕ ಗೊಬ್ಬರ. ಆ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿರ್ತಕ್ಕಂಥ ಬೆಳೆಗಳು ತಿಂದಾಗಲೇ ಸಾಕಷ್ಟು ಕಾಯಿಲೆಗಳು ಬಂದೋಗ್ಬಿಟ್ಟಿದ್ದಾವೆ. ಕೊನೆ ಪಕ್ಷ ಸಾವಯವ ಕೃಷಿಗಳಲ್ಲಿ ಅದಿಲ್ಲ, ಪ್ಯೂರ್ಲಿ ರಾಸಾಯನಿಕ ಗೊಬ್ಬರ ಬಿಟ್ಟು ನಾವೇನು ನಮ್ಮ ಪಾರಂಪರಿಕ ಗೊಬ್ಬರ ಇದೆ ಆ ಗೊಬ್ಬರ ಬಳಸ್ತಾರೆ. ಕಡಿಮೆ ಬರುತ್ತೆ ಇಳುವರಿ, ಆದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಧಾನ್ಯಗಳವು, ಅದನ್ನು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದಕ್ಕೆ ಸರ್ಕಾರ ತುಂಬ ಪ್ರೋತ್ಸಾಹ ಕೊಟ್ಟರೆ ಸಾವಯವ ಕೃಷಿಗೆ ತುಂಬ ಭವಿಷ್ಯ ಇದೆ. ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಂಬ ಇದೆ, ಈ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಇವತ್ತು ಬೇಕಾಗಿರೋದು ರಾಸಾಯನಿಕ ರಹಿತ ಗೊಬ್ಬರ ಬೆಳೆದಂಥ ಬೆಳೆಗಳು, ಅದು ಸಾವಯವ ಕೃಷಿಯಲ್ಲಿ ಸಾಧ್ಯ ಇದೆ. ಈಗ ಹಳ್ಳಿಗಳು ಅಭಿವೃದ್ಧಿಯಾದ್ರೆ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಗ್ರಾಮಗಳ ಒಂದು ಅಭಿವೃದ್ಧಿಯಲ್ಲಿ ನಿನ್ನೆಯ ಒಂದು ಮುಂಗಡ ಪತ್ರದಲ್ಲಿ ಯಾವ ರೀತಿ ಅನುಕೂಲ ಆಗಿದೆ ಸರ್? ತುಂಬಾ ಈ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಗ್ರಾಮಗಳಿದ್ದಾವೆ. ಗ್ರಾಮ ಪಂಚಾಯತಿಗೆ ತಲಾಖ್ ಪಂಚಾಯತಿ ಜಡ್ಪಿಸ್ಕಂತ ಡೈರೆಕ್ಟ್ ದುಡ್ಡು ಕೊಡೋ ಬದಲಾಗಿ ಗ್ರಾಮ ಪಂಚಾಯತಿಗೆ ನೇರ ದುಡ್ಡು ಕೊಟ್ಟು ಅವ್ರಿಗೆ ಜವಾಬ್ದಾರಿ ಹೊರಿಸಿದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಅದಕ್ಕೊಂದು ಅಕೌಂಟಬಿಲಿಟಿ ಕೊಟ್ಟರೆ ಉತ್ತರದಾಯಿತ್ವ ಇದ್ರೆ ಖಂಡಿತ ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋಕೆ ಸಾಧ್ಯ ಅವಕಾಶ ಇದೆ. ಈ ಗ್ರಾಮ ಪಂಚಾಯತಿಗಳಿಗೆ ದುಡ್ಡಿನ ಕೊರತೆ ತುಂಬ ಇದೆ. ಎಷ್ಟೋ ಗ್ರಾಮ ಪಂಚಾಯತಿಗಳು ತಮ್ಮ ಕಂದಾಯವನ್ನು ಎತ್ಕೊಳಕಾಗ್ತಾ ಇಲ್ಲ, ಮಿನಿಮಮ್ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗ್ತಾ ಇಲ್ಲ. ಶುದ್ಧವಾದ ಕುಡಿಯೋ ನೀರು ಕೊಡೋಕ್ಕಾಗ್ತಾ ಇಲ್ಲ, ರಸ್ತೆ ಕ್ಲೀನ್ ಮಾಡ್ಸೋಕ್ಕಾಗ್ತಾ ಇಲ್ಲ, ಕರೆಂಟ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಅಟ್ಲೀಸ್ಟ್ ಆ ಶಾಲೆಗೆ ಒಂದು ಲೈಬ್ರರಿ ಕಟ್ಟಬೇಕು ಅಂತಿದೆ ಗ್ರಂಥಾಲಯಗಳು, ಅದಕ್ಕೆ ಪುಸ್ತಕ ತರ್ಸಕ್ಕೆ ಅವ್ರದ್ದು ದುಡ್ಡಿರಲ್ಲ. ತುಂಬಾ ಮೂಲಭೂತವಾಗಿ ಒಂದು ಗ್ರಾಮಕ್ಕೆ ಏನ್ ಬೇಕು ಅದನ್ನು ಕೂಡ ಕೊಂಡ್ಕೊಳ್ಳಕ್ಕೆ ಅವ್ರದ್ದು ದುಡ್ಡಿರೋದಿಲ್ಲ. ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ಕೊಡಬೇಕು. ರಾಮರಾಜ್ಯದ ಕನಸು ಅಂತಕ್ಕಂಥದ್ದು ಏನಾದರೂ ಆದ್ರೆ ಸರ್ಕಾರ ಅಂದ್ರೆ ಡೆಲ್ಲಿ ಅಲ್ಲ, ಆಕ್ಚುಲಿ ಸರ್ಕಾರ ಅಂದ್ರೆ ಗ್ರಾಮ ಅನ್ನೋ ಮಟ್ಟಕ್ಕೆ ಬರಬೇಕು. ಅದು ಗ್ರಾಮ ಮೂಲಕನೇ ಕೆಳಗಿಂದ ಮೇಲಕ್ಕೆ ಹೋಗ್ಬೇಕು ಸರ್ಕಾರ. ಹಂಗಾಗಿ ಗ್ರಾಮ ಪಂಚಾಯತಿಗಳು ಸ್ಟ್ರಾಂಗ್ ಆದ್ರೆ ಮಾತ್ರ ಗ್ರಾಮ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಅಂದ್ರೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಆರ್ಥಿಕವಾಗಿ ಎಷ್ಟು ಸಬಲೀಕರಣ ಆಗ್ತವೋ ಅಷ್ಟು ಜನ ಸೌಲಭ್ಯ ಕೊಡೋಕೆ ಸಾಧ್ಯ ಆಗುತ್ತೆ. ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ ಕೂಡ ಗ್ರಾಮಗಳು ಸೊರಗ್ತಾ ಇದಾವೆ ಗ್ರಾಮ ಪಂಚಾಯತಿಗಳು, ಅದನ್ನು ಬಲಪಡಿಸಬೇಕು. ಆಕ್ಚುಲಿ ಈಗಾಗಲೇ ಶುದ್ಧ ಕುಡಿಯುವ ನೀರನ್ನ ಪ್ರತಿ ಗ್ರಾಮ ಮಟ್ಟಕ್ಕೂ ಕೊಡಬೇಕಂತೇಳಿ ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈಗ ಮನೆ ಮನೆಗೆ ಜಲಗಂಗೆ ಅಂತೇಳಿ ಬಂದಿದೆ ಅಲ್ವಾ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಜಲಜೀವನ ಬಹಳ ಒಳ್ಳೆ ಕಾನ್ಸೆಪ್ಟ್. ಶುದ್ಧವಾಗಿ ಕುಡಿಯುವ ನೀರಿನ ಕೊರತೆಯಿಂದಲೇ ಇವತ್ತು ಸಾಕಷ್ಟು ಕಾಯಿಲೆಗಳು ಬರ್ತಾ ಇದಾವೆ, ಅದು ಕೆಲವು ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದಾವೆ, ತುಂಬಾ ತುರ್ತು ಕೂಡ. ಮತ್ತೆ ಒಂದು ಯಾವುದೇ ನಾಗರಿಕ ಸರ್ಕಾರ ಏನು ಕೊಡಕ್ ಸಾಧ್ಯ ಆದರೂ ಶುದ್ಧವಾದ ಕುಡಿಯೋ ನೀರಾದರೂ ಕೊಡಬೇಕು. ರಾಮರಾಜ್ಯದ ಕಲ್ಪನೆ ಅಷ್ಟೇ ಅಲ್ಲ, ಒಂದು ಜವಾಬ್ದಾರಿತ್ವ ಸರ್ಕಾರ ಮಾಡಬೇಕಾದ ಕೆಲಸ ಅದು. ಇವತ್ತು ನೋಡ್ರಿ ಕವಾಡಿಗರಟ್ಟಿ ಅಂತ ಒಂದು ಹಳ್ಳಿಯಲ್ಲಿ ಶುದ್ಧವಾದ ಕುಡಿಯೋ ನೀರಿನ ಕೊರತೆಯಿಂದ 5 ಜನ ಸತ್ತೋರು. ಅದೊಂದು ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂತ ಸಂಗತಿ. ಇಂಥ ಮರುಕಳಿಸ್ಬೋದಂದ್ರೆ ಪ್ರತಿ ಹಳ್ಳಿಗೂ ಜಲಜೀವನ ನೀರು ಬೇಕು ಅಂದ್ರೆ ಅದಕ್ಕೆ ಫಂಡ್ ಕೊಡ್ತಾ ಇಲ್ಲ ಸರಿಯಾಗಿ. ಈಗ ನಮ್ಮ ಜಿಲ್ಲೆಯಲ್ಲೇ ಇನ್ನ ಅದಕ್ಕೆ ಜಾರಿಗೆ ಆಗಿಲ್ಲ, ಕೆಲವು ಹಳ್ಳಿಗಳಿಗೆ ಜಾರಿಗೆ ಆಗಿದೆ, ಕೆಲವು ಹಳ್ಳಿಗಳಲ್ಲಿ ಆಗಿಲ್ಲ. ಅದಕ್ಕೆ ಹೆಚ್ಚು ಫಂಡ್ ಕೊಡಬೇಕು, ಎಲ್ಲೂ ಕೊರತೆ ಬಜೆಟ್ ಅನ್ನು ಕೊರತೆ ಆಗಬಾರ್ದು. ಜಲಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗೆ ಏನ ಹಣ ಕೊಡಬೇಕು, ಏನ್ ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟು ಪೂರ್ತಿ ಕೊಟ್ಬಿಡ್ಬೇಕು. ಕೊಟ್ಟಿಲ್ಲ ನಮ್ಮಲ್ಲಿನ ಸುಮಾರು ಒಂದು 30% ಜಲಜೀವನ ಯೋಜನೆ ಪ್ರಗತಿಯಲ್ಲಿ ಇದೆ, ಇನ್ನ 70% ಆಗಬೇಕಾಗಿದೆ ಹಳ್ಳಿಗಳಲ್ಲಿ. ಅದಾದ್ರೆ ಖಂಡಿತ ಶುದ್ಧವಾದ ಕುಡಿಯೋ ನೀರು ಎಲ್ಲರ ಸಿಗುತ್ತೆ. ಈಗಾಗಲೇ ಈಗ ಕೃಷಿಯಲ್ಲಿ ಯಶಸ್ಸು ಪಡಿಬೇಕು ಅಂತಂದ್ರೆ ಇವತ್ತು ನಾವ್ ಎಷ್ಟೇ ಕಷ್ಟಪಟ್ಟನು ಸಕಾಲ ತಕ್ಕಂತೆ ಈಗ ಮಳೆ ಬರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ ಕೃಷಿಯಲ್ಲಿ ಏನು ನಮ್ಮ ಕೃಷಿಕ ಸಾಧನೆ ಮಾಡಕ್ ಆಗಲ್ಲಲ್ವಾ. ಅಂದ್ರೆ ನೀರಾವರಿ ದೃಷ್ಟಿಯಿಂದ ಈಗ ಈ ವರ್ಷದ ಒಂದು ಮುಂಗಡ ಪತ್ರದಲ್ಲಿ ಏನು ಅನುಕೂಲ ಆಗಿದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಆ ವಿಚಾರದಲ್ಲಿ ಅಂತರ್ಜಲ ಪಾತಾಳಕ್ಕೆ ಮುಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 16 ಜಿಲ್ಲೆ ಆ ಸ್ಥಿತಿಯಲ್ಲಿ ಇದಾವೆ. ಪಾತಾಳಕ್ಕೆ ಮುಟ್ಟಿರ್ತಕ್ಕಂಥ ಜಿಲ್ಲೆಗಳು 1000 ಅಡಿ, 1200 ಅಡಿ, 1500 ಅಡಿ ವರೆಗೂ ತೋಡಿದ್ರು ಕೂಡ ಶುದ್ಧವಾದ ನೀರು ಸಿಗ್ತಾ ಇಲ್ಲ. ಸಿಕ್ಕರು ಕೂಡ ಬಳಕೆಗೆ ಯೋಗ್ಯವಾಗಿ ಅಲ್ಲದೇ ಇರುತ್ತೆ ನೀರು ಸಿಗ್ತಾ ಇದೆ. ಎಲ್ಲ ಜಿಲ್ಲೆಗಳಿಗೂ ನೀರಾವರಿ ಯೋಜನೆ ಇದ್ದಿದ್ದಾರೆ, ನಾವು ಆ ರೀತಿ ಅಂತರ್ಜಲವನ್ನು ಆಶ್ರಯಿಸಬೇಕಾಗಿರಲಿಲ್ಲ. ಅಥವಾ ಅಂತರ್ಜಲ ಬತ್ತೋದ್ರು ಕೂಡ ನಮ್ಗೆ ಕಟ್ಟಿಷ್ಟು ನೀರು ಸಿಗ್ತಾ ಇತ್ತು. ಉದಾಹರಣೆಗೆ ಈಗ ಕಾವೇರಿ ಸುತ್ತಮುತ್ತಲು ನೀವೆಲ್ಲ ನೋಡಬಹುದು, ಸ್ವಲ್ಪ ನೀರು ಸಿಗ್ತಾ ಇದೆ. ಕೃಷ್ಣ ಕೊಡ ಸುತ್ತಮುತ್ತಲು ನೀರು ಸಿಗ್ತಾ ಇದೆ. ಹೇಮಾವತಿ ಸುತ್ತಮುತ್ತಲು ನೀರು ಸಿಗ್ತಾ ಇದೆ. ಈ ಬಯಲುಸೀಮೆ ಮಧ್ಯೆ ಇದೆ ಅಲ್ಲ ನಮ್ಮ ಕರ್ನಾಟಕದಲ್ಲಿ, ನಮ್ದೇನಿದೆ ಚಿತ್ರದುರ್ಗ ಅಂತಕ್ಕಂಥದ್ದು, ಇದು ಇಲ್ಲಿ ಯಾವ ನೀರಾವರಿ ಸೌಲಭ್ಯವೂ ಇಲ್ಲ, ಇಲ್ಲಿ ಯಾವ ನದಿ ಮೂಲಗಳು ಇಲ್ಲ, ಇಲ್ಲಿ ಮತ್ತೆ ಪರ್ಮನೆಂಟ್ ಸೋರ್ಸ್ ಅಂತೂ ಯಾವುದೇ ಇಲ್ಲ. ಅದಕ್ಕೆ ಈ ಆಶಾ ಕಿರಣ ಇರತಕ್ಕಂಥದ್ದು ಅಪ್ಪರ್ ಭದ್ರ ಮಾತ್ರ. ಇವತ್ತೆಲ್ಲ ನಾಳೆ ನಮ್ಗೆಲ್ಲ ನಮ್ಮ ಭೂಮಿಗೆ ನೀರು ಉಂಟಕ್ ಸಾಧ್ಯ ಆಗುತ್ತೆ, ನಾವೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಬೆಳೆ ಬೆಳೆಯಬಹುದು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡಿದೀವಿ ಕೂಡ. ಇದು 18 ವರ್ಷ ಆಗಿದೆ ಯೋಜನೆ ಇದಕ್ಕೆ ಚಾಲನೆ ಕೊಟ್ಟು, ಅರ್ಧ ಭಾಗ ಕಾಮಗಾರಿ ಮುಗಿದಿದೆ, ಇನ್ನ ಅರ್ಧ ಭಾಗ ಕಾಮಗಾರಿ ಇದೆ. ಇದಕ್ಕೆ ತುಂಬಾ ಕ್ಷಿಪ್ತಗತಿಯಲ್ಲಿ ಕಾಮಗಾರಿ ವೇಗವನ್ನ ಜಾಸ್ತಿ ಮಾಡಿದ್ರೆ ಕೊನೆ ಪಕ್ಷ ಈ ಜಿಲ್ಲೆಯ ಭಾಗ ಜಿಲ್ಲೆಯಲ್ಲಿ ರೈತರು ಎಂತ ಬರಗಾಲ ಬಂದ್ರು ಕೂಡ, ಎಂಥದೇ ಅನಾವೃಷ್ಟಿ ಅತಿವೃಷ್ಟಿ ಆದ್ರೂ ಕೂಡ ಸುಸ್ಥಿರ ಅಭಿವೃದ್ಧಿ ಅಂತ ಕರೆಸಿಕೊಳ್ಳುತ್ತೆ ಕೃಷಿನಲ್ಲಿ. ಅದು ಮಾಡಬೇಕು ಅಂದ್ರೆ ಖಂಡಿತ ಈ ಜಿಲ್ಲೆಗೆ ನೀರಾವರಿ ಯೋಜನೆ ತುಂಬಾ ಅಗತ್ಯ ಇದೆ. ಅದು ಈ ವರ್ಷನೂ ನಮ್ಗೆ ನಿರಾಶೆ ಆಗಿದೆ, 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲೊಂದು ಮಾನದಂಡ ಇದೆ, 2,50,000 ಎಕರೆ ಭೂಮಿ ಎಲ್ಲೆಲ್ಲಿ ಮಾಡ್ತಾರೆ ಯಾವುದೇ ನೀರಾವರಿ ಯೋಜನೆ ಅದಕ್ಕೆ ರಾಷ್ಟ್ರೀಯ ಯೋಜನೆ ಅಂತ ಮಾಡ್ತೀವಿ ಅಂತ, ಅದು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಏನೋ ತಾಂತ್ರಿಕ ಕಾರಣದಿಂದ ಕೊಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಅದು ಏನಾ ಕಾರಣಕ್ಕೆ ಅಂತ. ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಷ್ಟೇ ಅದು. ಈಗಲೂ ಕಾಲ ಮಿಂಚಿಲ್ಲ ಅವರು, ನಮ್ಮಂತ ಜಿಲ್ಲೆಯೊಳಗೆ ಕನಿಷ್ಠ ಪಕ್ಷ ಒಂದು ಬೇರೆ ಯಾವ ಮೂಲಗಳು ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನೀರಿಗೆ ಇದೇನು ಆಶಾ ಕಿರಣ ಅಂತ ಕರಿತೀವಿ ನೀರಿಗೆ ಸಂಬಂಧಪಟ್ಟ ಅಪ್ಪರ್ ಭದ್ರ, ಇದೊಂದು ಯೋಜನೆಗೆ ಅವರು ಕೈ ಜೋಡಿಸಿದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವ್ರು ಕೈ ಸರಿಯಾಗಿ ಕೈ ಜೋಡಿಸಿದ್ರೆ ನಮ್ಮೆಲ್ಲ ರೈತರು ಕೂಡ ಒಂದಲ್ಲ ಒಂದು ದಿವಸ ಒಳ್ಳೆ ದಿನಗಳು ಕಾಣಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ನೀರು ಬಂದ್ರೆ ನಮ್ಗೆ ಉತ್ಪನ್ನಗಳು ಜಾಸ್ತಿ ಆಗುತ್ತೆ, ಮತ್ತೆ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ, ನಮ್ಮ ಆದಾಯನೂ ಜಾಸ್ತಿ ಆಗುತ್ತೆ, ರೈತರು ಕೂಡ ಮುಖ್ಯವಾಹಿನಿಗೆ ಬರ್ತಾರೆ. ಈಗ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚಬೇಕಂತಂದ್ರೆ ನೀರಾವರಿ ಮೂಲಗಳು ಬರಬೇಕು ನಮ್ಮ ಕಡೆ ಅಂತ ಹೇಳಿದ್ರೆ ಖಂಡಿತ ಸರ್, ಬೇರೆ ಯಾವ ಮಾರ್ಗಗಳು ಇಲ್ಲ ಸರ್ ನಮ್ಗೆ. ಈಗ ನಮ್ಗೆ ಗೊತ್ತಿದ್ದಾಗ ಸರಾಸರಿ ಮಳೆ ನಮ್ಮ ಸ್ಟೇಟ್ನಲ್ಲಿ ನಮ್ಮ ಜಿಲ್ಲೆಯ ತಾಲೂಕುಗಳೇ ಕಡಿಮೆ ಬೀಳುತ್ತದೆ. ಚಳ್ಳಕೆರೆ ತಾಲೂಕು 523-524 ಇದೆ ಅಷ್ಟೇ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ನಾಯಕನಹಟ್ಟಿ ಅಂತ ಸಾಬೀತಾಗಿದೆ. ನಮ್ಮ ಜಗಳೂರು ತಾಲೂಕು ಒಂದು ಪಕ್ಕದಲ್ಲಿ ಇದೆ, ಮೊಳಕಾಲ್ಮೂರು ತಾಲೂಕು ಪಕ್ಕದಲ್ಲಿ ಇದೆ. ತುಂಬಾ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು, ಅಲ್ಲಂತೂ ಪ್ರತಿ 3 ವರ್ಷಕ್ಕೊಂದ್ಸರಿ ಭೀಕರ ಬರಗಾಲ ಇರುತ್ತೆ ಅಲ್ಲಿ. ಅಂತಹ ಜನರುಗಳಿಗೆ ಅಂತಹ ಜಾಗಕ್ಕಂತೂ ತುತ್ತಾಗಿ ನೀರು ಬೇಕು. ಆಕ್ಚುಲಿ ನೀರಾವರಿಗೆ ಹಂಗಿರ್ಲಿ, ಕುಡಿಯೋ ನೀರು ಕೂಡ ತುಂಬಾ ಕೊರತೆ ಇದೆ ಅಲ್ಲಿ. ಆ ಕಾರಣಕ್ಕೋಸ್ಕರ ಇಲ್ಲಿ ನೀರಾವರಿ ಯೋಜನೆ ತುಂಬಾ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಪೂರ್ವಕವಾಗಿ ಸರ್ಕಾರ ಸ್ಪಂದಿಸಬೇಕು. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಅಂತರ್ಜಲ ಸಾಕಷ್ಟು ಕುಸಿದಿದೆ ಅಂತ ಹೇಳ್ತಾರೆ, ಅಂತದ್ರಲ್ಲೂ ನಮ್ಮ ಆ ಒಂದು ಲಿಸ್ಟ್ ನಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆನೂ ಸೇರಿದೆ ಅಲ್ವಾ? ಸೇರಿದೆ ಸರ್, ಯಾಕಂದ್ರೆ ಸಾಕಷ್ಟು ವರ್ಷಗಳ ಕಾಲ ಮಳೆ ಬಂದಿಲ್ಲ. ಸರಾಸರಿ ನೀವು ತಗೊಂಡಿದ್ದಾರೆ 100 ವರ್ಷದಲ್ಲಿ 34 ಬರಗಾಲ ಇದಾವೆ, ಇನ್ನ 66 ವರ್ಷ ಮಳೆ ಬಂದಿದೆ. ಆ ಕಾರಣಕ್ಕೋಸ್ಕರ ಮಳೆ ತುಂಬಾ ಎಲ್ಲೆಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ ಸಹಜವಾಗಿ ಅಂತರ್ಜಲ ಇರೋದೇ ಇಲ್ಲ. ಕೊನೆ ಪಕ್ಷ ಇಷ್ಟು ಸಿಗುತ್ತೆ ಅನ್ನೋದೇ ನಮ್ಮ ಅದೃಷ್ಟ. ಕೆಲವು ಕಡೆ ಇನ್ನೂ ಸಿಗ್ತಾ ಇಲ್ಲ, ನಮ್ಮ ನೀರಾವರಿ ಇಲ್ಲೇ ಇಲ್ಲ. ಒಣ ಭೂಮಿಯಿಂದ ಬದುಕಬೇಕು ನಾವು, ಅತಿವೃಷ್ಟಿ ಅನಾವೃಷ್ಟಿ ಮುಂದೆ ಜೂಜಾಡಬೇಕು. ಅದ್ರ ಮಧ್ಯೆ ಏನಾದ್ರು ಬೆಳೆ ಬಂದ್ರೆ ಒಳ್ಳೆ ರೇಟ್ ಸಿಕ್ಕರೆ ಸ್ವಲ್ಪ ಆ ವರ್ಷ ನಾವು ಬದುಕ್ತೀವಿ, ಇಲ್ಲಾಂದ್ರೆ ಇಲ್ಲ. ಹಂಗೆ ಅಂದ್ರೆ ಈ ನಿಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಕೇಂದ್ರ ಸರ್ಕಾರದ ಒಂದು ಈ ವರ್ಷದ ಮುಂಗಡ ಪತ್ರದಲ್ಲಿ ಸಾಕಷ್ಟು ನೀರಾವರಿಗೆ ಸೌಲಭ್ಯ ಕೊಟ್ಟಿದೆಯಲ್ವಾ? ಕೊಟ್ಟಿದೆ, ಎಲ್ಲೋ ಒಂದ್ ಕಡೆಗೆ ಕೆಲವು ರಾಜ್ಯಗಳಿಗೆ ಜಾಸ್ತಿ ಕೊಟ್ಟಿದೆ, ಕೆಲವು ರಾಜ್ಯಗಳಿಗೆ ಕಡಿಮೆ ಕೊಟ್ಟಿದೆ. ಇದು ಆಗ್ಬಾರ್ದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಒಂದು ತಾಯಿಗೆ ಮಕ್ಕಳಿಗೆ ಆಶ್ರಯನ ಪಡ್ಕೊಳ್ತಾರೆ ಮಕ್ಕಳು ತಾಯಿ ಹತ್ರ, ಹಂಗೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಆಶ್ರಯ ಕೊಡಬೇಕು. ಅಲ್ಲಿ ಎಲ್ಲೂ ತಾರತಮ್ಯ ನಡಿಬಾರ್ದು. ದುರಂತ ಅಂದ್ರೆ ಬಿಹಾರ ರಾಜ್ಯಕ್ಕೆ ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ, ಅಲ್ಲಿ ಏನೆಲ್ಲ ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ. ಓಕೆ, ಕೊಡ್ಲಿ ಕೊಡಬಾರ್ದಂತಲ್ಲ, ಆದ್ರೆ ಇನ್ನು ಬೇರೆ ರಾಜ್ಯಗಳು ಅದಕ್ಕಿಂತ ಕಡಿಮೆ ಪ್ರಗತಿ ಇರತಕ್ಕಂಥ ರಾಜ್ಯಗಳಿದಾವೆ. ನಮ್ಮೊಂದು ಉದಾಹರಣೆ ನೀರಾವರಿ ವಿಚಾರಕ್ಕೆ ಮಾತ್ರ ನೀರಾವರಿಯಲ್ಲಿ ನಾವು ತುಂಬಾ ಎಂದು ಹೇಳ್ತಿದೆ. ಹಂಗಾಗಿ ನಮ್ಗೆ ನೀರಾವರಿ ಸಂಬಂಧಪಟ್ಟ ನಿರೀಕ್ಷಿತ ಅನುದಾನ ಲಭ್ಯ ಇಲ್ಲ. ಮೊನ್ನೆ ನಿರೀಕ್ಷೆ ಮಾಡಿದ್ದೆ ನಾವು 5,300 ಕೋಟಿ ಕೊಟ್ಟೇ ಕೊಡ್ತೀವಿ ಅಂತ. ಯಾಕಂದ್ರೆ ತಾಂತ್ರಿಕವಾಗಿ ನಮ್ದು ಲಭ್ಯ ಇದೆ, ನಾವೆಲ್ಲೂ ಕೂಡ ತಾಂತ್ರಿಕವಾಗಿ ಅವ್ರು ಏನು ಮಾನದಂಡ ಇಟ್ಟಿದ್ರು 250,000 ಎಕರೆ ಬೇಕು ಅಂತ, ಅದಕ್ಕಿಂತ ಜಾಸ್ತಿ ಇದೆ ನಮ್ದು ನೀರಾವರಿ ಯೋಜನೆ. ಅವ್ರು ಖಂಡಿತ ಕೊಡಬೇಕಾಗಿತ್ತು. ಈಗಲೂ ಅವರು ತಾಂತ್ರಿಕ ಕಾರಣ ನೆಪವಟ್ಟಿ ಕೊಡ್ತಾ ಇಲ್ಲ. ಈಗಲೂ ಕೊಟ್ಟರೆ ತುಂಬಾ ಸಂತೋಷ, ನಮ್ಮ ರೈತರು ಬದುಕೊಳ್ತಾರೆ, ಕೊಡಬೇಕು ಅಂತ ನಮ್ಮ ಆಶಯ. ಅದಕ್ಕೋಸ್ಕರ ಹೋರಾಟ ನಡೆದಿದೆ. ಈಗ ಮುಂದಿನ ದಿನಗಳಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿ ತರಕ್ಕೆ ಹೊರಟಿದೆಯಲ್ವಾ? ಅಂದ್ರೆ ಯಾವ ರೀತಿ ಸಾಧ್ಯ ಸರ್ ರೈತರ ಒಂದು ಆದಾಯವನ್ನ ದ್ವಿಗುಣಗೊಳಿಸುವ? ಅದೇ, ಅವ್ರ ಆದಾಯ ಚೆನ್ನಾಗಿ ಆಗಬೇಕು ಅಂದ್ರೆ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಳೆ ಸಿಗಬೇಕು, ಮತ್ತೆ ಪೂರಕವಾಗಿ ಅದಕ್ಕೆ ಸಬ್ಸಿಡಿ ಸಿಗಬೇಕು, ಗೊಬ್ಬರಕ್ಕಾಗ್ಲಿ ಬೀಜಕ್ಕಾಗ್ಲಿ ಮಾರ್ಕೆಟಿಂಗ್ ಕೊಡ್ಬೇಕಾದ್ರಾಗ್ಲಿ. ಸಿಕ್ಕಾಪಟ್ಟೆ ವೆಚ್ಚ ಇದೆ. ಇವತ್ತು ಒಬ್ಬ ಕೂಲಿಕಾರ ಬೇಕಂದ್ರೆ 500 ರೂಪಾಯಿ ಬೇಕು. 500 ರೂಪಾಯಿ ನೀವು ಒಂದು ವ್ಯವಸಾಯ ಮಾಡೋದಕ್ಕೆ ಕನಿಷ್ಠ ಪಕ್ಷ ಒಂದು ಎಕರೆನಲ್ಲಿ, ನಾನು ಮೂಲತಃ ಒಬ್ಬ ಅಫಿಷಿಯಲ್ ಆದರೂ ಕೂಡ ನಾನು ಈರುಳ್ಳಿ ಬೆಳೆಯೋದಕ್ಕೆ ಒಂದು ಎಕರೆಗೆ ಎಷ್ಟು ಬೆಳೆ ದುಡ್ಡು ಬೇಕು ಅಂತ ನಮ್ಮ ಬಗ್ಗೆ ಖಚಿತ ಮಾಹಿತಿ ಇದೆ. ಅಷ್ಟು ಕೂಡ ನಾವು ವಾಪಸ್ ಬರ್ದ ಹೋದ್ರೆ ನಾವು ದ್ವಿಗುಣಗೊಳಿಸೋದಾದ್ರೆ ಹೆಂಗೆ ಹೇಳಿ? ದ್ವಿಗುಣಗೊಳಿಸೋದ್ರೆ ಕೊನೆ ಪಕ್ಷ ನಾವು ಹಾಕಿರೋ ಬಂಡವಾಳ ವಾಪಸ್ ಬಂದ್ರೆ ಸಾಕಾಗಿದೆ. ನಮ್ಮ ಜಿಲ್ಲೆ ಮಟ್ಟಿಗೆ ಹಿಡಿದಾದ್ರೆ ನೋಡ್ರಿ, ಬೈ ಚಾನ್ಸ್ ಮಳೆ ಕೈ ಕೊಟ್ಟು ಅಂದ್ರೆ ನೀರಿದ್ರೆ ಓಕೆ, ನಮಗೆ ನೀರಿರಲ್ಲ. ಡ್ರಿಪ್ ಇರಿಗೇಷನ್ ಬಳಸ್ಕೊಳ್ತೀವಿ, ಬೈ ಚಾನ್ಸ್ ನೀರು ಇದ್ದಿದ್ರೆ ಡ್ರಿಪ್ ಇರಿಗೇಷನ್ ಅವಕಾಶ ಇದೆ ಅಪರ ಭದ್ರದಲ್ಲಿ. ಇಷ್ಟೊತ್ತಿಗೆ ನೀರಾವರಿ ಯೋಜನೆ ಕಾರ್ಯಗತ ಆಗಿದ್ರೆ ನಮ್ಮೆಲ್ಲವರೆಗೂ ಡ್ರಿಪ್ ಇರಿಗೇಷನ್ ಅವಕಾಶ ಇತ್ತು. ಡ್ರಿಪ್ ಇರಿಗೇಷನ್ ಮೂಲಕ ನೀರುಳ್ಳಿ ಬೆಳೆದು ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಅವಾಗ ಕೊಳೆಯೋದು ಪಳೆಯೋದು ಬರದೇ ಇಲ್ಲ, ಬೇಸಿಗೆಲ್ಲಾದ್ರೂ ಒಳ್ಳೆ ಬೆಳೆ ಬೆಳಿತೀವಿ. ಅದು ಸಿಕ್ಕಿಲ್ಲ, ದ್ವಿಗುಣ ಆಗಬೇಕಾದ್ರೆ ನೀರಾವರಿ ಸೌಲಭ್ಯ ಬೇಕು, ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಬೇಕು. ಮಾರ್ಕೆಟಿಂಗ್ ವೆರಿ ಇಂಪಾರ್ಟೆಂಟ್. ಸರ್, ಈಗ ನಿನ್ನೆ ಒಂದು ಧನಧಾನ್ಯ ಕೃಷಿ ಯೋಜನೆ ಅಂತ ಹೇಳಿ ಒಂದು ಮಾಡಿದ್ರು, ಹೊಸದಾಗಿ ಈ ವರ್ಷದ ಒಂದು ಮುಂಗಡ ಪತ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಸರ್. ಅಂದ್ರೆ ಈ ಯೋಜನೆ ಬಗ್ಗೆ ಹೇಳಿ ಸರ್. ಏನ್ ಹೇಳಿದ್ರೆ ಅಂದ್ರೆ, ಈಗಾಗಲೇ ರೈತರಿಗೆ 3 ಲಕ್ಷ ಸಾಲ ಕೊಡ್ತಾ ಇದ್ರು, 5 ಲಕ್ಷ ಸಾಲ ಕೊಡ್ತು ಅಂತ ಹೇಳಿದ್ದಾರೆ. ಇನ್ನ ಕೆಲವು ದೊಡ್ಡ ರೈತರಿಗೆ ನಾವು ತುಂಬಾ ಸಾಲ ಕೊಡ್ತು ಅಂತ ಹೇಳಿದ್ದಾರೆ. ದೊಡ್ಡ ರೈತರು ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಇದ್ದಾರೆ ಸರ್. ಆಕ್ಚುಲಿ ಅವ್ರಿಗೆ ಸಾಲದ ಅವಶ್ಯಕತೆ ಇಲ್ಲ ಸರ್. ಸಾಲದ ಅವಶ್ಯಕತೆ ಇರೋದು ತುಂಬಾ ಮಾರ್ಜಿನಲ್ ರೈತರಿಗೆ, ಯಾರಿಗೂ ತುಂಬಾ ಆದಾಯ ಕಡಿಮೆ ಇರತಕ್ಕಂತ ರೈತರಿದ್ದಾರೆ. ಸರ್ಕಾರನೇ ನೇರವಾಗಿ ಶೂನ್ಯ ಬಡ್ಡಿ ದರದಲ್ಲೋ ಅಥವಾ ಸ್ವಲ್ಪ ಕಡಿಮೆ ಬಡ್ಡಿನ ಹಾಕಿ ಅವ್ರು ಸಾಲ ಕೊಟ್ಟು ಆಮೇಲೆ ಅವ್ರನ್ನ ಸಸ್ಟೈನ್ ಮಾಡಿದ್ರೆ, ಸ್ವಲ್ಪ ಎಂಪವರ್ ಮಾಡಿದ್ರೆ ಆ ರೈತರ ಆದಾಯನೂ ದ್ವಿಗುಣ ಆಗುತ್ತೆ, ಮತ್ತೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಅವ್ರಿಗೆ ಬೇಕಾಗಿರೋ ಸಾಲ ಆಕ್ಚುಲಿ ಆ ಯೋಜನೆ ಜಾರಿಗೆ ಬಂದ್ರೆ ತುಂಬಾ ಸಂತೋಷ. ಸಣ್ಣ ರೈತರಿಗೆ ಅನುಕೂಲ ಆಗಬೇಕು, ಒಟ್ಟಾರೆ ಯಾವುದೇ ಯೋಜನೆ ಬರಲಿ ಎಲ್ಲ ರೈತರಿಗೆ ಅನುಕೂಲ ಆಗಬೇಕು. ನಮ್ಮ ಬಜೆಟ್ ನಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಇಡಬೇಕು ಸರ್, ಇಡ್ತಾ ಇಲ್ಲ. ರೈತರಿಗೆ ಸಂಬಂಧಪಟ್ಟಂತೆ ಬಜೆಟ್ ನಲ್ಲಿ ಎಷ್ಟು ಜಾಸ್ತಿ ದುಡ್ಡು ಇಡ್ತಾರೋ ಅಷ್ಟು ದೇಶ ಅಭಿವೃದ್ಧಿ ಆಗುತ್ತೆ. ನಾವು ಎಷ್ಟು ಬೇಕಾದ್ರೆ ರಫ್ತು ಮಾಡಬಹುದು, ತಗೋಬಹುದು, ವಿನಿಮಯ ಜಾಸ್ತಿ ಆಗುತ್ತೆ, ಆರ್ಥಿಕ ವಿನಿಮಯ. ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ ಕೂಡ. ಈಗ ರೈತರಿಗೆ ಒಳ್ಳೆಯ ಆದಾಯ ತಂದುಕೊಡಬೇಕು ಅಂತಂದ್ರೆ ಬೆಳೆದಂತ ಅವುಗಳನ್ನ ಬೇರೆ ಕಡೆ ಬೇರೆ ಬೇರೆ ರಾಜ್ಯಕ್ಕಾಗಿರ್ಲಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ಒಂದು ನಿಟ್ಟಿನಲ್ಲಿ ಅಂದ್ರೆ ಈ ಸಾರಿನ ಬಜೆಟ್ ನಲ್ಲಿ ಯಾವ ರೀತಿ ಏನು ಕೊಲಾಗಿಲ್ಲ ಸರ್? ಆ ವಿಚಾರ ಚಕಾರನೇ ಇತ್ತಿಲ್ಲ. ಅವರು ಅದು ಕೈಗಾರಿಕೆ ಬಗ್ಗೆ ಮಾತಾಡಿದ್ದಾರೆ, ನಾವು ತೆರಿಗೆ ಕಡಿಮೆ ಮಾಡ್ತೀವಿ, ಉದ್ಯಮಗಳೆಲ್ಲ ಉದ್ಯಮ ಸ್ನೇಹಿ, ನಾವು ಅವಕಾಶ ಕೊಟ್ಟಿದ್ದೀವಿ, ಹೊಸ ಹೊಸ ಉದ್ಯಮಗಳಿಗೆಲ್ಲ 100-200 ಸಾವಿರ ಕೋಟಿಗಟ್ಟಲೆ ನಿಮ್ಗೆ ಉಚಿತ ವಿದ್ಯುತ್ ಕೊಡ್ತೀವಿ, ಉಚಿತ ನೆಲ ಕೊಡ್ತೀವಿ ಎಲ್ಲ ಹೇಳಿದ್ದಾರೆ. ರೈತರಿಗೆ ಆ ವಿಷಯಗಳಲ್ಲಿ ಹೇಳಿಲ್ಲ. ರೈತರ ಸ್ನೇಹಿ ಬಜೆಟ್ ಇನ್ನ ಆ ಮಟ್ಟಕ್ಕೆ ಮುಂದಕ್ಕೆ ಹೋಗಿಲ್ಲ. ನಮ್ಮ ಆಸೆ ಖಂಡಿತ ಕೈಗಾರಿಕೆಗೆ ಏನ್ ಪ್ರಾಧಾನ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಧಾನ್ಯತೆ ರೈತರಿಗೂ ಕೊಡಬೇಕಾಗಿತ್ತು, ಇನ್ನ ಕೊಟ್ಟಿಲ್ಲ. ಕೊಡೋಂತ ದಿನಗಳು ಬರಲಿ ಅಂತ ಆಸೆ ಪಡ್ತೀವಿ. ಇನ್ನೂ ಹೆಚ್ಚು ಹೆಚ್ಚು ಕೃಷಿಗೆ ಮತ್ತು ನೀರಾವರಿ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಅನುಕೂಲಗಳು ಬೇಕು ಅಂತ ಹೇಳ್ತೀರಾ? ಖಂಡಿತ. ಮ್ಯಾಕ್ಸಿಮಮ್ ಆಗಿ ಯಾವುದೇ ಬಜೆಟ್ ನಲ್ಲಿ ರೈತರಿಗೆ ಸ್ಪೆಷಲಿ ಕೃಷಿಗೆ ನೀರಾವರಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ದುಡ್ಡನ್ನ ಅವರು ಇಟ್ಟಿದ್ದೆ ಆದ್ರೆ ಬಜೆಟ್ ನಲ್ಲಿ ಖಂಡಿತ ಆ ದೇಶ ಸಮೃದ್ಧಿ ಆಗುತ್ತೆ. ಅವರು ಬೆಳೀತಾರೆ ಮತ್ತೆ ವಿದೇಶಕ್ಕೂ ಕಳಿಸ್ತಾರೆ, ವಿದೇಶಿ ವಿನಿಮಯ ಜಾಸ್ತಿ ಆಗುತ್ತೆ. ಒಳ್ಳೇದು ಸರ್. ಇಲ್ಲ ತನಕ ಕೇಂದ್ರ ಸರ್ಕಾರದ 2025 ಮತ್ತು 2026 ಸಾಲಿನ ಮುಂಗಡ ಪತ್ರದಲ್ಲಿ ಅಂದ್ರೆ ಈ ಕೃಷಿ ಮತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಅನುಕೂಲಗಳು ಈ ಒಂದು ಮುಂಗಡ ಪತ್ರದಲ್ಲಿ ಮಂಡಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ವಿಚಾರಗಳನ್ನು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ 2025-2026 ಸಾಲಿನ ಕೇಂದ್ರ ಸರ್ಕಾರದ ಮುಂಗಡ ಪತ್ರದಲ್ಲಿ ಕೃಷಿ ಮತ್ತು ನೀರಾವರಿಗೆ ಇರುವ ಅನುಕೂಲಗಳು ಕುರಿತು ಚಿತ್ರದುರ್ಗದ ನಿವೃತ್ತ ಪ್ರಾಂಶುಪಾಲರಾದ ಜೆ ಯಾದವರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಕೃಷಿಯಲ್ಲಿ ಜೈವಿಕ ಪೀಡನಾಶಕಗಳ ಮಹತ್ವ. ಈ ಒಂದು ಜೈವಿಕ ಪೀಡನಾಶಕಗಳು ಅಂದ್ರೆ ಏನಪ್ಪಾ ಅಂದ್ರೆ ಜೀವ ಇರತಕ್ಕಂತಹ ಜೀವಾಣುಗಳು ಬೆಳೆಗಳನ್ನು ಹಾನಿ ಮಾಡತಕ್ಕಂತಹ ಕೀಟ ಅಥವಾ ರೋಗಾಣುಗಳ ಮೇಲೆ ಹಾನಿ ಮಾಡಿ ಸೊ ಅವುಗಳನ್ನು ಸಾಯಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತವೆ. ಸೊ ಹಂಗಾಗಿ ಇವಕ್ಕೆ ಜೈವಿಕ ಪೀಡನಾಶಕಗಳು ಅಂತಂದು ಕರಿತೇವೆ. ಸೊ ಈ ಜೈವಿಕ ಪೀಡನಾಶಕಗಳನ್ನು ನಾವು ಎರಡು

ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 32 ಡಿಗ್ರಿ ಸೆಲ್ಸಿಯಸ್ ಮತ್ತು 16 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಓ ಬಾರೆ ಸರಸ್ವತಿ, ನಾ ಮಾಡತೇನಿ ನಿನ್ನ ಸ್ತುತಿ. ಕುಸಾಗಿ ನಿನ್ನ ಧ್ಯಾಸ ಮಾಡತೀನಿ, ಬಂದು ಆಗ ಸಾರಥಿ ಸರಸ್ವತಿ. ಸರಸ್ವತಿ ನಾ ಮಾಡತೇನಿ ನಿನ್ನ ಸ್ತುತಿ, ಬಾರೆ ಸರಸ್ವತಿ ನಾ ಮಾಡತೇನಿ ನಿನ್ನ ಸ್ತುತಿ. ಉಸಾಗಿ ನಿನ್ನ ಧ್ಯಾಸ ಮಾಡತೀನಿ, ಉಸಾಗಿ ನಿನ್ನ ಧ್ಯಾಸ ಮಾಡತೀನಿ, ಬಂದು ಆಗ ಸಾರಥಿ ಸರಸ್ವತಿ. ನಿನ್ನ ಕಂದ ನದಿನಿ ಮಂದಮತಿ, ಮಂದಮತಿಯು ನಿನಗೊಂದಿಸಿ ಬೇಡುವೆ ಬಾರೆ ನವುಲ ಹತ್ತಿ. ಮಂದಮತಿಯು ನಿನಗೊಂದಿಸಿ ಬೇಡುವೆ ಬಾರೆ ನವುಲ ಹತ್ತಿ ಸರಸ್ವತಿ. ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಇನ್ನ ತೌರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ನಿನ್ನ ತವರೂರ ತೋರಿಸು ನಿನ್ನ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ಬಳೆಗಾರ ಹೋಗಿ ಬಾ ನಂತವರಿಗೆ ಭಾಗ್ಯದ ಬಳೆಗಾರ